ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನ ಆಲಿಸಿದಿರಿ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೇಳಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ. ಅರಣ್ಯ ಸಂಪತ್ತು ಮಾನವನಿಗೆ ಈ ಭೂಮಿಯ ಮೇಲೆ ಸುಲಭವಾಗಿ ಲಭ್ಯವಿರುವ ಒಂದು ವರದಾನ. ಶ್ರೀಗಂಧ, ರಕ್ತಚಂದನ ಹೀಗೆ ಬಹು ಬೇಡಿಕೆಯಲ್ಲಿರುವ ಅರಣ್ಯ ಮೂಲದ ವೃಕ್ಷಗಳನ್ನು ಕೃಷಿಗೆ ಯೋಗ್ಯವಲ್ಲದ ಭೂಮಿಯಲ್ಲೂ ಬೆಳೆಯಬಹುದು. ಮೇ ತಿಂಗಳ ಒಳಗಾಗಿ ಸಸಿ ಮಡಿ ತಯಾರಿಸಿಕೊಂಡರೆ ರಕ್ತಚಂದನ ಕೃಷಿ ಲಾಭದಾಯಕ. ರಕ್ತಚಂದನವು ಮೂಲತಃ ಭಾರತದಲ್ಲಿ ಕಂಡುಬರುವ ಬಹು ಉಪಯೋಗಿ ಮರಗಳಲ್ಲಿ ಒಂದು. ಈ ಮರಕ್ಕೆ ರೆಡ್ ಸ್ಯಾಂಡರ್ಸ್ ಎಂದು ಆಂಗ್ಲ ಭಾಷೆಯಲ್ಲಿ ಕರೆಯಲಾಗ್ತದೆ ಮತ್ತು ಸಸ್ಯಶಾಸ್ತ್ರದಲ್ಲಿ ಟೊರೋಕಾರ್ಪಸ್ ಸೆಂಟಲಿನಸ್ ಎಂದು ಕರೆಯಲಾಗ್ತದೆ. ಈ ಮರವು ಪೂರ್ವಘಟ್ಟದ ಪ್ರದೇಶಗಳಾದ ಕಡಪ, ನೆಲ್ಲೂರು, ಚಿತ್ತೂರು ಮತ್ತು ಪ್ರಕಾಶಂ ಜಿಲ್ಲೆಗಳಾದ ಆಂಧ್ರಪ್ರದೇಶದ ರಾಜ್ಯದಲ್ಲಿ ಕಂಡುಬರುತ್ತಿದೆ ಹಾಗೂ ರಾಜ್ಯದ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಇದು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗದಲ್ಲಿ, ಬಳ್ಳಾರಿ ಜಿಲ್ಲೆಯ ಸೊಂಡೂರಿನಲ್ಲಿ ಮತ್ತು ಬೀದರ್ ಜಿಲ್ಲೆಯ ಕರಕನಹಳ್ಳಿಯ ಔಷಧಿ ವೃಕ್ಷಗಳ ಸಂರಕ್ಷಣಾ ವಲಯದಲ್ಲಿ ಕಂಡುಬರುತ್ತಿದೆ. ಈ ಮರವು ಸುಸ್ಥಿರ ಹಾಗೂ ವೈಜ್ಞಾನಿಕವಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ನಶಿಸಿ ಹೋಗುವ ಸ್ಥಿತಿಯಲ್ಲಿದೆ. ಮರಗಳು ನೆಟ್ಟ 3 ವರ್ಷದಲ್ಲಿ 5 ಮೀಟರ್ ಎತ್ತರ ಬೆಳೆಯುತ್ತವೆ. ಹೂಗಳು ಸಾಮಾನ್ಯವಾಗಿ ಹಳದಿ ಬಣ್ಣವಾಗಿದ್ದು ಮುಂಗಾರಿನಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆದರೆ ಕಾಯಿಗಳು ಮುಂದಿನ ವರ್ಷ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಲಿಯುತ್ತವೆ. ಹಣ್ಣುಗಳ ಸಂಖ್ಯೆ ಸುಮಾರು 900 ರಿಂದ 1400 ಮತ್ತು 270 ರಿಂದ 560 ಬೀಜಗಳು ಪ್ರತಿ ಕೆಜಿಗೆ ಲಭ್ಯವಾಗುತ್ತವೆ ಹಾಗೂ ಬೀಜಗಳ ಶೇಕಡವಾರು ಮೊಳಕೆಯೊಡೆಯುವಿಕೆಯ ಪ್ರಮಾಣವು 50 ರಿಂದ 60 ಇರುತ್ತದೆ. ಹವಾಮಾನ ಸುಮಾರು 500 ಮೀಟರ್ ಸಮುದ್ರದ ಮಟ್ಟದ ಎತ್ತರ ಪ್ರದೇಶಗಳಾದ ಎಲೆ ಉದುರುವ ಕಾಡುಗಳಲ್ಲಿ ಕಂಡುಬರುತ್ತಿದೆ. ಮರವು ಕಡಿಮೆ ಫಲವತ್ತತೆ ಇರುವ ಮಣ್ಣಿನಲ್ಲಿ ರಸಸಾರ 6 ರಿಂದ 7 ಹಾಗೂ ತೇವಯುಕ್ತ ಒಣದಾದ ಕಲ್ಲುಗಳಿಂದ ಕೂಡಿದ ಮಣ್ಣುಗಳಲ್ಲಿ ಮತ್ತು ಮಳೆ ಪ್ರಮಾಣ ಸರಾಸರಿ ವರ್ಷಕ್ಕೆ 350 ಮಿಲಿಮೀಟರ್ನಷ್ಟು ಕಡಿಮೆ ಬೀಳುವ ಪ್ರದೇಶಗಳಲ್ಲಿಯೂ, ಅಲ್ಲದೆ ಗರಿಷ್ಠ 48 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಚೆನ್ನಾಗಿ ಫಲಿಸುತ್ತದೆ. ಇದರ ಬೇಡಿಕೆ. ರಕ್ತಚಂದನವು ಒಂದು ಬಹು ಉಪಯೋಗಿ ಮರವಾಗಿದ್ದು ಅದುದರಿಂದ ಗಿಡಮೂಲಿಕೆ, ಔಷಧೀಕರಣ ಮತ್ತು ವಿದೇಶಿ ವಿನಿಮಯದಲ್ಲಿ ಬಹು ಬೇಡಿಕೆಯಲ್ಲಿದೆ. ಅಂದಾಜಿನ ಪ್ರಕಾರ ಇದರ ಚೇಗು ಹಾರ್ಟ್ವುಡ್ ಸುಮಾರು 5000 ಮೆಟ್ರಿಕ್ ಟನ್ ಪ್ರತಿ ವರ್ಷಕ್ಕೆ ಬೇಡಿಕೆಯಿದೆ ಮತ್ತು ನೈಸರ್ಗಿಕವಾಗಿ ಇದು ಅತಿ ವಿರಳವಾಗಿ ಕಂಡುಬರುತ್ತದೆ. ಏಕೆಂದರೆ ಇದರ ವೈಶಿಷ್ಟ್ಯಗಳಾದ ಬಹು ಆಕರ್ಷಣೀಯ ಕಟ್ಟಿಗೆ ಔಷಧೋಪಯೋಗಿ ಗುಣಗಳು ಮತ್ತು ಬಹು ಬಾಳಿಕೆ ಬರುವ ಚೇಗು, ಇದರಿಂದ ಇದು ದುರ್ಬಳಕೆ ಮತ್ತು ಕಳ್ಳ ಸಾಕಾಣಿಕೆಯಾಗುತ್ತಿದೆ ಆದುದರಿಂದ ನಿಸರ್ಗದಿಂದ ಕಣ್ಮರೆಯಾಗುತ್ತಿದೆ. ಈ ಎಲ್ಲ ಕಾರಣಗಳಿಂದ ಇದನ್ನು ಹೆಚ್ಚಾಗಿ ಒಣ ಪ್ರದೇಶಗಳಲ್ಲಿ ಅರಣ್ಯೀಕರಣ, ಕೃಷಿ ಅರಣ್ಯ ಪದ್ಧತಿ ಮತ್ತು ಸಾಮಾಜಿಕ ಅರಣ್ಯೀಕರಣಗಳಲ್ಲಿ ಬೆಳೆಯಲು ಪ್ರೇರೇಪಿಸುವ ಅಗತ್ಯವಿದೆ. ಸಸಿಗಳ ತಯಾರಿಕೆ. ಏಪ್ರಿಲ್ ಮೇ ತಿಂಗಳಲ್ಲಿ ತಾಯಿ ಮಡಿಗಳಲ್ಲಿ ಸಸಿಗಳನ್ನು ತಯಾರಿಸಿಕೊಳ್ಬೇಕು. ಬೀಜಗಳನ್ನು 20 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ಅಂತರದಲ್ಲಿ ಹಾಗೂ 4 ಸೆಂಟಿಮೀಟರ್ ಆಳದಲ್ಲಿ ನಾಟಿ ಮಾಡಬೇಕು. ಬೀಜಗಳ ಮೊಳಕೆಯೊಡೆಯುವ ಪ್ರಮಾಣ ಕಡಿಮೆಯಾದದ್ದರಿಂದ ಬೀಜ ಮೊಳಕೆಯೊಡೆಯಲು 72 ಗಂಟೆಗಳ ಕಾಲ ತಂಪಾದ ನೀರಿನಲ್ಲಿ ನೆನೆಸಬೇಕು ಅಥವಾ ಸಗಣಿ ಗೊಬ್ಬರದ ಮಿಶ್ರಣದಲ್ಲಿ 72 ಗಂಟೆಗಳ ಕಾಲ ನೆನೆಸಬೇಕು. ಬೀಜ ಊರಿದ 10 ರಿಂದ 15 ದಿನಗಳ ನಂತರ ಬೀಜ ಮೊಳಕೆ ಒಡೆಯಲು ಆರಂಭವಾಗಿ 25 ರಿಂದ 45 ದಿನಗಳವರೆಗೆ ಮುಂದುವರಿಯುತ್ತದೆ. 1 ತಿಂಗಳ ನಂತರ ಸಸಿಗಳನ್ನು 6-9 ಇಂಚಿನ ಪ್ಲಾಸ್ಟಿಕ್ ಚೀಲಗಳಲ್ಲಿ ಮಣ್ಣು, ಉಸುಕು, ಕೊಟ್ಟಿಗೆ ಗೊಬ್ಬರವನ್ನು 2:1:1 ಪ್ರಮಾಣದಂತೆ ಮಿಶ್ರಣ ಮಾಡಿ ಚೀಲಗಳಲ್ಲಿ ತುಂಬಿ ಸಸ್ಯವನ್ನ ವರ್ಗಾಯಿಸಬೇಕು. ಮಾವು ಕಸಿ ಕಟ್ಟುವ ವಿಧಾನ. ಉಳಿಸಿ ಬೆಳೆಸಿಕೊಂಡು ಹೋಗಲು ಕಸಿ ಕಟ್ಟುವ ವಿಧಾನವನ್ನ ಅನುಸರಿಸಬಹುದು. ಹಳೆ ಗಿಡಗಳಿಗೆ ಪುನರುಜ್ಜೀವನ ನೀಡಬಹುದು. ಇದರಿಂದ ಅತಿ ತೀವ್ರವಾಗಿ ನಿರೀಕ್ಷಿತ ಉತ್ತಮ ತಳಿಯ ವೃಕ್ಷಗಳನ್ನು ಪಡೆದು ಫಸಲಿನ ಆಸೆ ಇಟ್ಟುಕೊಳ್ಳಬಹುದು. ಕಸಿ ಮಾಡುವ ವಿಧಾನ ಅತ್ಯಂತ ಸರಳವಾಗಿದ್ದರೂ ಕೂಡ ಕೆಲವು ಮುಂಜಾಗ್ರತೆಗಳನ್ನು ಅನುಸರಿಸಬೇಕು. ಕೀಟ ರೋಗಗಳ ಬಾಧಿಸದಂತೆ ಮುನ್ನೆಚ್ಚರಿಕೆ ವಹಿಸುವುದು ಅವಶ್ಯಕ. ಕಸಿ ಕಟ್ಟುವ ತಾಂತ್ರಿಕತೆಯು ಮಾವಿನ ಬೆಳೆಯ ಅಭಿವೃದ್ಧಿಯಲ್ಲಿ ಕ್ರಾಂತಿಯನ್ನೇ ಉಂಟುಮಾಡಿದೆ. ಮಾವು ಸಸ್ಯಾಭಿವೃದ್ಧಿ ಕುರಿತಂತೆ ಸಂಪೂರ್ಣ ಮಾಹಿತಿಗಾಗಿ ಸ್ಥಳೀಯ ತೋಟಗಾರಿಕಾ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಬೇಕು. ಹೈನುಗಾರಿಕೆಗೆ ಒಂದು ಕಿವಿಮಾತು. ಬೇಸಿಗೆಯ ಬಿಸಿಲಿನ ತಾಪದಿಂದಾಗಿ ಸಾಕು ಪ್ರಾಣಿಗಳ ದೇಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬೆವರಿನ ರೂಪದಲ್ಲಿ ಹೊರಹೋಗ್ತದೆ. ಇದು ನಿರ್ಜಲೀಕರಣಕ್ಕೆ ದಾರಿಯಾಗಬಹುದು. ದೇಹದಲ್ಲಿ ನೀರಿನಂಶ ಕೊರತೆಯಾದಲ್ಲಿ ಶರೀರ ಚಯಾಪಚಯ ಕ್ರಿಯೆಗಳು ಮಂದವಾಗುತ್ತವೆ. ಇದು ಹಾಲಿನ ಉತ್ಪಾದನೆ ಮೇಲೆಯೂ ಪರಿಣಾಮ ಬೀರುತ್ತದೆ. ಯಾವ ಕಾರಣಕ್ಕೂ ಪ್ರಾಣಿಗಳಿಗೆ ಕುಡಿಯಲು ಶುದ್ಧ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಬೇಕು. ಪಶುಗಳನ್ನ ವಿಶೇಷವಾಗಿ ಎಮ್ಮೆಗಳನ್ನ ಬಿಸಿಲಿನ ತಾಪದಿಂದ ನರಳದಂತೆ ಮಾಡಲು ದಿನಕ್ಕೆ ಒಂದೆರಡು ಬಾರಿ ತಣ್ಣೀರಿನ ಸ್ನಾನ ಮಾಡಿಸಬೇಕು. ಚಿಕ್ಕ ಹೊಂಡಗಳಲ್ಲಿ ಬಿಡಬಹುದು. ಜಮೀನುಗಳಿಗೆ ಕೊಟ್ಟಿಗೆ ಗೊಬ್ಬರ ಬಳಕೆಯ ವಿಧಾನ. ಜಾನುವಾರು ಸಾಕಾಣಿಕೆಯು ಪಾರಂಪರಿಕ ಕೃಷಿಯ ಒಂದು ಅವಿಭಾಜ್ಯ ಅಂಗ. ಆದರೆ ಹಿಡುವಳಿಗಳ ವಿಭಜನೆ, ಅವಿಭಕ್ತ ಕುಟುಂಬದ ವ್ಯವಸ್ಥೆಗೆ ಹಿನ್ನಡೆ, ಕೃಷಿ ಕಾರ್ಮಿಕರ ಸಮಸ್ಯೆ, ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಇತ್ಯಾದಿಗಳಿಂದ ಸಾವಯವ ಅಥವಾ ತಿಪ್ಪೆ ಕಾಂಪೋಸ್ಟ್ ಗೊಬ್ಬರಗಳ ಲಭ್ಯತೆ ಕಡಿಮೆಯಾಗ್ತಾ ಇದೆ. ಸಾವಯವ ಗೊಬ್ಬರ ಬಳಸಿದಲ್ಲಿ ಮಾತ್ರ ಜಮೀನಿನ ಆರೋಗ್ಯ ಸುಧಾರಣೆ ಮತ್ತು ಭೂ ಫಲವತ್ತತೆ, ತನ್ಮೂಲಕ ಉತ್ಪಾದಕತೆ ಸುಧಾರಣೆ ಸಾಧ್ಯ. ಆದುದರಿಂದ ಲಭ್ಯವಿರುವ ಸಾವಯವ ಗೊಬ್ಬರದ ಸಮರ್ಥ ಮತ್ತು ಸಕ್ಷಮ ಬಳಕೆ ಸೂಕ್ತ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ. ಮಳೆಯಾಗುವ ಮುನ್ನ ಬಿಸಿಲು ಹೆಚ್ಚಿರುವಾಗ ಕಾಂಪೋಸ್ಟ್ ಗೊಬ್ಬರವನ್ನು ದೂರದ ಜಮೀನುಗಳಿಗೆ ಸಾಗಿಸುವುದಾದಲ್ಲಿ ನೆರಳಿನಲ್ಲಿ ಗುಡ್ಡೆ ರೂಪದಲ್ಲಿ ಮಣ್ಣು ಹೊದಿಕೆ ಹಾಕಿ ಸಂಗ್ರಹಿಸಿಡಬೇಕು. ಇಲ್ಲದಿದ್ದಲ್ಲಿ ಬಿಸಿಲಿನ ಪರಿಣಾಮದಿಂದ ಪೋಷಕಾಂಶ, ಮುಖ್ಯವಾಗಿ ಸಾರಜನಕ, ಆವಿಯಾಗಿ ಪೋಲಾಗುವ ಸಾಧ್ಯತೆ ಉಂಟು. ಹೀಗೆ ಸಂಗ್ರಹಿಸಿದ ಗೊಬ್ಬರವನ್ನು ಮಳೆಯಾದ ನಂತರ ಬಿತ್ತನೆಗೆ ಎರಡು ಮೂರು ವಾರ ಮೊದಲು ಜಮೀನಿನಲ್ಲಿ ಹರಡಿ ಬೆಳೆಸಬೇಕು. ಅಥವಾ ಬಿತ್ತನೆಗೆ ಸೀಮೆ ಅಥವಾ ಸರ್ಕಾರಿ ಗೊಬ್ಬರ ಒದಗಿಸುವ ರೀತಿಯಲ್ಲಿ ಬೆಳೆ ಸಾಲಿನಲ್ಲಿಯೇ ಎಳೆ ಶೆಡ್ಡೆ ಬಳಸಿ ಬಿತ್ತರಿಸಬೇಕು. ಕೊಟ್ಟಿಗೆ ಗೊಬ್ಬರದೊಡನೆ ಟ್ರೈಕೋಡರ್ಮ ಬೆರೆಸಿ ಸಂಗ್ರಹಿಸಿಟ್ಟು ಬಳಸುವ, ಮಣ್ಣಿನಲ್ಲಿ ಬೆರೆಸುವ ಮೂಲಕ ಶಿಲೀಂಧ್ರಗಳಿಂದ ಬರುವ ಅನೇಕ ರೋಗಗಳಿಂದ ಬೆಳೆಗಳನ್ನು ರಕ್ಷಿಸಬಹುದು. ಅನ್ಯರಿಂದ ಖರೀದಿಸಿ ರಸ್ತೆ ಬದಿಯ ತಿಪ್ಪೆಗಳ ಗೊಬ್ಬರಗಳಲ್ಲಿ ಕಳೆಗಳ ಬೀಜಗಳು ಸೇರಿದ್ದು ಅವುಗಳ ಬಳಕೆ ಮಾಡಿದಲ್ಲಿ ಕಳೆಗಳ ಉಪದ್ರವ ಹೆಚ್ಚಾಗ್ತದೆ. ಇಂತಹ ಗೊಬ್ಬರಗಳೊಂದಿಗೆ ಸೂಪರ್ ಫಾಸ್ಫೇಟ್ ಅಥವಾ ಜಿಪ್ಸಮ್ ಬೆರೆಸಿ ಸಂಗ್ರಹಿಸಿ ನಂತರ ಬಳಸುವುದು ಸೂಕ್ತವಾಗಿದೆ. ಇತ್ತೀಚೆಗೆ ವೇಸ್ಟ್ ಡಿಕಂಪೋಸರ್ ಲಭ್ಯ ಇದ್ದು ಅದನ್ನು ಬಳಸುವ ಕುರಿತು ಮಾಹಿತಿಯನ್ನು ಪಡ್ಕೊಳ್ಬೇಕು. ಇದು ಗೂಗಲ್ ತಾಣಗಳಲ್ಲಿಯೂ ಕೂಡ ತಮಗೆ ಮಾಹಿತಿ ದೊರಕುತ್ತದೆ. ಜಾನುವಾರುಗಳಿಗೆ ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಜೋಡಿ ರಕ್ಕಸರ ಹಾವಳಿ ಬರುವ ಸಂಭವ ಇರುತ್ತದೆ. ಈಗಾಗಲೇ ಹಿಂದಿನ ವರ್ಷ ಚಪ್ಪೆ ಬೇನೆ ಮತ್ತು ಗಂಟಲು ಬೇನೆಗಳು ಕಾಣಿಸಿಕೊಂಡಿದ್ದರೆ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ವಹಿಸುವುದು ಅವಶ್ಯಕ. ಇವೆರಡೂ ರೋಗದಲ್ಲಿ ಕೆಲವೊಂದು ಸಾಮ್ಯತೆಗಳಿವೆ ಮತ್ತು ಭಿನ್ನತೆಗಳಿವೆ. ಎರಡು ಮುಂಗಾರು ಮಳೆಯಾದ ನಂತರ ತಿಂಗಳುಗಳಲ್ಲಿ ಅಂದರೆ ಮೇದಿಂದ ಜುಲೈವರೆಗೆ ಇವು ತಲೆದೋರುತ್ತವೆ. ಇವೆರಡೂ ಪ್ರಾಣಹಾನಿ ಉಂಟುಮಾಡುವ ಗಂಭೀರ ಬೇನೆಗಳು. ಲಕ್ಷಣಗಳು ಒಮ್ಮಿಂದೊಮ್ಮೆಲೆ ಕಾಣಿಸಿಕೊಂಡು ಚಿಕಿತ್ಸೆ ದೊರೆಯದಿದ್ದರೆ ಎರಡರಿಂದ ಆರೇಳು ದಿನಗಳಲ್ಲಿ ಸಾವು ಖಚಿತ. ಒಂದರಿಂದ ಮತ್ತೊಂದು ದನಕ್ಕೆ ಸುಲಭವಾಗಿ ಹಬ್ಬುವ ಸಾಂಕ್ರಾಮಿಕ ರೋಗಗಳು ಇವಾಗಿವೆ. ಆರ್ಥಿಕವಾಗಿ ಬಹಳಷ್ಟು ಹಾನಿ ಮಾಡುವುದಲ್ಲದೆ ಮುಂದಿನ ವರ್ಷಗಳಲ್ಲೂ ರೋಗದ ಭೀತಿಯನ್ನ ಬಿತ್ತುತ್ತವೆ. ಚಪ್ಪೆಬೇನೆಯು ಹೆಚ್ಚಾಗಿ ಆಕಳಲ್ಲಿ, ಕರುಗಳಲ್ಲಿ, ಹೋರಿ, ಎತ್ತು, ಆಕಳು, ಮೊಣಕ ಇವುಗಳಲ್ಲಿ ಕಂಡುಬರ್ತದೆ. ದನಗಳಿಗೆ ಮತ್ತು ಗಂಟಲು ಬೇನೆಯು ಎಮ್ಮೆಯ ದನಗಳಿಗೆ, ಎಮ್ಮೆ ಕರುಗಳು, ಎಮ್ಮೆ ಮೊಣಕಗಳು, ಕೋಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ ಎಂಬ ವರದಿಗಳಿವೆ. ಯಾವುದಾದರಲ್ಲಾದರೂ ಸರಿ, ಲಕ್ಷಣಗಳು ಮಾತ್ರ ಒಂದೇ ತೆರನಾಗಿರುತ್ತವೆ. ಕೆಲವು ಬಾರಿ ಮಾತ್ರ ರೋಗಗಳ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಮತ್ತು ಲಕ್ಷಣಗಳ ತೀವ್ರತೆ ಅತಿ ಶೀಘ್ರದಲ್ಲಿದ್ದರೆ ಯಾವ ನಿರ್ದಿಷ್ಟ ಲಕ್ಷಣಗಳನ್ನು ತೋರಿಸದೆ ಏಕಾಏಕಿ ಸಾವನ್ನಪ್ಪುತ್ತವೆ. ಕೃಷಿ ಮಾಹಿತಿಯನ್ನ ಕೇಳಿದರೆ ತಿಮ್ಮಪ್ಪ ಎಚ್ ಗೌಡ ಅವರಿಂದ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೆಚ್ಚಲ ಬಾವು ನಿವಾರಣೆ ಕುರಿತು ಡಾಕ್ಟರ್ ಎಸ್ ಯತಿರಾಜ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಯತಿರಾಜ್ ಅವರೇ. ನಮಸ್ಕಾರ ಜಗದೀಶ್ ಅವರಿಗೆ. ನಾವಿವತ್ತು ಈ ಹೈನುಗಾರಿಕೆಯನ್ನು ಮಾಡುವಾಗ ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ರೋಗಗಳದ್ದು ಕೂಡ ಬಹಳ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಹೆಚ್ಚೆಚ್ಚು ಒಂದು ಹಾಲನ್ನು ಕೊಡುವಂಥ ಹೈನು ರಾಸುಗಳನ್ನು ನಾವು ಸಾಕುವಾಗ ಈ ಕೆಚ್ಚಲು ಬಾವಿನ ಬಗ್ಗೆ ಕೇಳ್ತಾ ಇದ್ದೀವಿ. ಹೌದು, ವಿಶೇಷವಾಗಿ ಈ ಮಿಶ್ರತಳಿ ಹೈನು ರಾಸುಗಳಲ್ಲಿ ಈ ಸಮಸ್ಯೆ ಕಂಡುಬರುತ್ತೆ ಅಂತ ನಾವು ನಮ್ಮ ಹೈನುಗಾರರಿಂದ ರೈತರಿಂದ ಕೇಳ್ತಾ ಇದ್ವಿ. ತಾವತ್ತು ನಮ್ಮ ರೈತ ಬಾಂಧವರಿಗೆ ಈ ಕೆಚ್ಚಲು ಬಾವಿನ ಬಗ್ಗೆನೇ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಹೆಸರಿಂದ ನಮಗೆ ಕೆಚ್ಚಲು ಊತ ಬರೋದು ಅನ್ನೋದು ಗೊತ್ತಾಗುತ್ತೆ. ಹೌದು, ಇನ್ನು ಇದರ ವಿಶೇಷತೆ ಏನು ಅಂತೀರಿ? ಈಗ ಕೆಚ್ಚಲು ಬಾವು ಅಂದಾಗ ನೀವು ಹೇಳ್ದಂಗೆ ಊತ ಅಂದ ತಕ್ಷಣ ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಇದು ಕೆಚ್ಚಲು ಬಾವು ಅಥವಾ ಊತ ಬರುವಂತಹದ್ದು ಒಂದು ಸೋಂಕು ರೋಗ. ಇದು ಈ ಸೋಂಕು ರೋಗಗಳಲ್ಲಿ ಬಂದಾಗ ಬ್ಯಾಕ್ಟೀರಿಯಾ ಕ್ರಿಮಿ, ವೈರಾಣುಗಳು ಮತ್ತು ಬೂಸ್ಟ್, ಇದಲ್ಲದೆ ಇನ್ನೂ ಏನು ಹೇಳ್ತೀವಿ ಅಂದರೆ ಒಂದು ಮ್ಯಾನೇಜ್ಮೆಂಟಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಂದರೆ ನಿರ್ವಹಣಾ ಕ್ರಮಗಳಿಂದ ಅಂದರೆ ಅನಾಹುತಗಳಾಗೋದ್ರಿಂದ ಈ ಕೆಚ್ಚಲು ಬಾವು ಬರುತ್ತೆ. ಈ ಕೆಚ್ಚಲು ಬಾವು ಬರುವಾಗ ಏನಂತ ಹೇಳಿದ್ರೆ ಊತ ಅಂತ ಹೇಳಿದ್ರೆ ಒಂದು ಲಕ್ಷಣ ಆಗಿರುತ್ತೆ. ಕೆಚ್ಚಲು ಬಾವು ಬಂದಾಗ ಊತ ಬರುತ್ತೆ, ನೋವಿರುತ್ತೆ, ಜೊತೆಗೆ ಹಾಲಿನಲ್ಲಿ ಕುಂಠಿತನ ಆಗುತ್ತೆ. ಇದು ಇನ್ಫೆಕ್ಷನ್. ಇದು ಒಂದು ಇದು ಸೋಂಕು ರೋಗ. ಆದ್ದರಿಂದ ಒಂದು ಪ್ರಾಣಿಯಿಂದ ಬೇರೆ ಪ್ರಾಣಿ ಕೂಡ ಹರಡುತ್ತೆ. ಇದು ಈ ಕೆಚ್ಚಲು ಬಾವಿನ ಲಕ್ಷಣಗಳಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನೋವು, ನೋವಿನ ಜೊತೆಗೆ ಏನಿರುತ್ತೆ, ಆಹಾರ ತಗೊಳ್ಳೋದಿಲ್ಲ, ಆಹಾರದ ತಗೊಳ್ಳೋದಿಲ್ಲ ಅಂದ ತಕ್ಷಣ ಹಾಲಿನಲ್ಲಿ ಉತ್ಪಾದನೆ ಕುಂಠಿತ ಆಗುವಂಥದ್ದು. ಬರೀ ಹಾಲಿನ ಉತ್ಪಾದನೆ ಅಷ್ಟಕ್ಕೆ ಆಗೋದಿಲ್ಲ, ಇದರಲ್ಲಿ ಇನ್ನೂ ನಾನಾ ತರಹದ ರೋಗದ ಲಕ್ಷಣಗಳನ್ನು ನಾವು ನೋಡ್ತೀವಿ. ಅದು ಮುಂದೆ ಬರ್ತಾ ನಾವು ಪ್ರಶ್ನೆಗಳನ್ನು ಮಾತಾಡ್ತಾ ಬರೋಣ. ಅದನ್ನು ಕೆಚ್ಚಲು ಬಾವಿನಲ್ಲಿ ಹೇಳುವಾಗ ಇದಿಷ್ಟೇ ನೋವು ಅನ್ನೋದಕ್ಕೆ ಕೆಚ್ಚಲು ಬಾವು ಅಂತ ಹೇಳ್ತೀವಿ ಅಷ್ಟೇ. ಇದಕ್ಕೆ ಕಾಯಿಲೆ ದೃಷ್ಟಿಯಲ್ಲಿ ಹೇಳೋದಾದರೆ ಆಂಗ್ಲ ಭಾಷೆಯಲ್ಲಿ ಹೇಳುವಾಗ ಮ್ಯಾಸ್ಟೈಟಿಸ್ ಅಂತ ಹೇಳಿಬಿಟ್ಬಿಡ್ತೀವಿ. ಮ್ಯಾಸ್ಟೈಟಿಸ್ ಅಂತ ಹೇಳಿದ ತಕ್ಷಣ ಎಲ್ಲ ರೀತಿಯಲ್ಲಿ ಮ್ಯಾಸ್ಟೈಟಿಸ್ ಬರಬಹುದು. ಈಗ ಮುಖ್ಯವಾಗಿ ಯಾವ್ಯಾವ ನಮ್ಮ ಸಾಕು ಪ್ರಾಣಿಗಳಲ್ಲಿ ಕೆಚ್ಚಲು ಬಾವು ಕಂಡು ಬರುತ್ತೆ ಅಂತ? ಅತಿ ಹೆಚ್ಚಾಗಿ ಕೆಚ್ಚಲು ಬಾವು ಕಾಣುವಂತಹ ಪ್ರಾಣಿಗಳಂದ್ರೆ ಹೈನು ರಾಸುಗಳು, ಎಲ್ಲ ತರಹದ ಹೈನು ರಾಸುಗಳಲ್ಲಿ. ಅದು ಯಾವುದೇ ಬ್ರೀಡ್ ಆಗಿರ್ಬೋದು, ಹೆಚ್ ಎಫ್ ತಳಿ ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಕ್ರಾಸ್ ಬ್ರೀಡ್ ಆಗ್ಬೋದು, ನಮ್ಮ ಲೋಕಲ್ ಹಸುಗಳಾಗ್ಬೋದು, ಯಾವುದೇ ತಳಿ ಆದರೂ ಸರಿ, ಹಸುಗಳಲ್ಲಿ ಪ್ರಾಮುಖ್ಯವಾಗಿ ಬರುತ್ತೆ. ಎಮ್ಮೆಗಳಲ್ಲಿ ಬರುತ್ತೆ, ಮತ್ತು ಆಡುಗಳಲ್ಲಿ ಬರುತ್ತೆ, ಹಂದಿಗಳಲ್ಲಿ ಕೂಡ ಬರ್ಬೋದು. ಆದರೆ ಕಡಿಮೆ ಹಂದಿಗಳಲ್ಲಿ ಬರುವಂಥದ್ದು, ಅತಿ ಹೆಚ್ಚಾಗಿ ಬರೋದಂದರೆ ಹಸು ಮತ್ತು ಎಮ್ಮೆಗಳಲ್ಲಿ ಬರುವಂಥದ್ದು ಈ ರೋಗ ಬರುವಾಗ. ಇನ್ನು ಸಾಕು ಪ್ರಾಣಿಗಳು ಬಂದಾಗ ಇನ್ನೂ ಒಂದು ಚೂರು ಮುಂದೆ ಹೋದಾಗ ನಾವು ನಾಯಿಗಳ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಅದು ಸಾಕು ಪ್ರಾಣಿನೇ. ನಾಯಿಗಳಲ್ಲೂ ಕೂಡ ಕೆಚ್ಚಲು ಬಾವು ಬರುತ್ತೆ, ಬರಬಾರ್ದು ಅಂತ ಏನಿಲ್ಲ, ಅಲ್ಲಿ ಕೂಡ ಬರುತ್ತೆ. ಕೆಚ್ಚಲಿರುವಂಥ ಪ್ರಾಣಿಗಳಲ್ಲಿ ಕೆಚ್ಚಲು ಬಾವು ಎಲ್ಲದರಲ್ಲೂ ಬರುತ್ತೆ. ಆದರೆ ಈ ಹೈನು ರಾಸುಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಹಸುಗಳಲ್ಲಿ. ಹೌದು, ಇಲ್ಲಿ ಯಾವ ಉದ್ದೇಶದಿಂದ ನಾವು ಇದನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರಾಮುಖ್ಯತೆ ಹೇಳ್ತೀವಿ ನಾವು. ಇವಾಗ ನೀವು ಹೇಳ್ದಬಹುದು ಇದರ ಪ್ರಾಮುಖ್ಯತೆ ನಮಗೆ ಏನು, ಕೆಚ್ಚಲು ಬಾವು ಅಂದರೆ ಏನು, ಒಂದು ರೋಗ ಅಲ್ವಾ, ಚಿಕಿತ್ಸೆ ಮಾಡ್ಬೋದಲ್ಲ ಅಂತ ಹೇಳ್ತೀವಿ. ಇದರಲ್ಲಿ ಹಾಗೆ ಬರೋದಿಲ್ಲ. ಇದರಲ್ಲಿ ನಾವು ಹಸುಗಳನ್ನು ಸಾಕುವುದು ಯಾವ ಉದ್ದೇಶದಿಂದ, ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ತಗೊಂಡಾಗ ಯಾವುದೇ ನಾವು ತಗೊಂಡ್ರೂ ಕೂಡ ಮೊಟ್ಟ ಮೊದಲನೇ ಆದ್ಯತೆ ಹೈನು ರಾಸುಗಳನ್ನು ನಾವು ಸಾಕ್ತಾ ಇರೋದೇ ಹಾಲಿಗೋಸ್ಕರ, ಹಾಲಿನ ಉತ್ಪಾದನೆಗೋಸ್ಕರ. ಹೌದು, ಹಾಲಿನ ಉತ್ಪಾದನೆ ನಮಗೆ. ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಇರುತ್ತವೆ ಹಸುಗಳನ್ನು ಸಾಕೋದು ಮಾಂಸದ ದೃಷ್ಟಿಯಿಂದ ಸಾಕ್ತಾರೆ, ಆದರೆ ನಾವು ಹಾಲಿನ ದೃಷ್ಟಿಯಿಂದನೇ ಸಾಕ್ತೇವೆ. ಈ ಪ್ರಾಮುಖ್ಯತೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಹಸುಗಳಲ್ಲಿ ಕೆಚ್ಚಲು ಬಾವಿನಿಂದ ಹಾಲಿನ ಉತ್ಪತ್ತಿಯಲ್ಲಿ ಕುಂಠಿತ ಆಗುವಂತಹದ್ದು. ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೇನೆ. ಕೆಚ್ಚಲು ಬಾವಿಯಿಂದ ದೇಶದಲ್ಲಿ ಎಷ್ಟು ನಮಗೆ ಹಣ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಕೆಚ್ಚಲು ಬಾವಿಯಿಂದ ಒಂದು 6,000 ಕೋಟಿವರೆಗೂ ಲಾಸ್ ಆಗುತ್ತೆ ಅಂತ ಹೇಳ್ತೀವಿ ವರ್ಷದಲ್ಲಿ ನಮ್ಮ ದೇಶದಲ್ಲಿ. ಇದರಲ್ಲಿ ಎರಡು ತರಹ ಕೆಚ್ಚಲು ಬಾವು ಹೇಳ್ತೀವಿ. ಸುಪ್ತ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಕೆಚ್ಚಲು ಬಾವು, ಅದನ್ನು ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಈ 6,000 ಕೋಟಿ ಅಂತ ನಾನು ಏನು ಹೇಳಿದೆ, ಇದು ಮ್ಯಾಸ್ಟೈಟಿಸ್ ಅಲ್ಲಿ ಕೆಚ್ಚಲು ಬಾವಲಿ ಆಗುವಂಥದ್ದು. ಸುಪ್ತ ವ್ಯವಸ್ಥೆಯಲ್ಲಿ ಇರುವಂತಹ ಕೆಚ್ಚಲು ಬಾವಿಯಿಂದ ಒಂದು 4,300 ಕೋಟಿಯಷ್ಟು ಉತ್ಪಾದನೆ ನಮಗೆ ಹೋಗ್ತಾ ಇದೆ ಪ್ರತಿ ವರ್ಷ. ಗುಪ್ತಾವಸ್ಥೆಯಲ್ಲಿರುವಂತಹ ರೋಗನೇ ಇದರಲ್ಲಿ. ಅಂದರೆ ಪ್ರತಿ ಪ್ರಾಣಿಯಲ್ಲಿ ಕೂಡ ತಗೊಂಡ್ರೆ ನಾವು ಸುಪ್ತಾವಸ್ಥೆಯಲ್ಲಿರುವಂತಹ ಮ್ಯಾಸ್ಟೈಟಿಸ್ ಅಥವಾ ಕೆಚ್ಚಲು ಬಾವು, ಇದರಲ್ಲಿ ಒಂದು ಹಸುವಿನಲ್ಲಿ ದಿನಕ್ಕೆ 1.5 ರಿಂದ 2 ಕೆಜಿಯಷ್ಟು ಹಾಲಿನಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ ಕೆಚ್ಚಲು ಬಾವಿಯಿಂದ ಅಂತ. ನಮಗೆ ಕೆಚ್ಚಲು ಬಾವಿನ ಲಕ್ಷಣ ಇರೋದಿಲ್ಲ, ಏಕೆಂದರೆ ಸುಪ್ತಾವಸ್ಥೆಯಲ್ಲಿರುವಂತಹ ಕೆಚ್ಚಲು ಬಾವಿದು ಹಾಲಿನ ಕೆಚ್ಚಲಿನಲ್ಲಿ ಊತ ಬಂದಿರೋದಿಲ್ಲ, ಹಾಲಿನಲ್ಲಿ ಯಾವುದೇ ತರಹದ ವ್ಯತ್ಯಾಸ ಕಂಡು ಬಂದಿರೋದಿಲ್ಲ, ಆದರೂ ಹಸುವಿನಲ್ಲಿ ಈ ಬಾವಿದ್ದೇ ಇರುತ್ತೆ. ಇದು ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಈ ದೃಷ್ಟಿಯಿಂದ ಏನಾಗುತ್ತೆ, ನಮಗೆ ಆದ್ಯತೆ ಕೊಡಬೇಕು ಇದಕ್ಕೆ. ಯಾವುದೇ ಒಬ್ಬ ರೈತನಿಗೆ ನಾವು ಎಂತಹದೇ ಹಸುಗಳನ್ನು ಇಟ್ಕೊಂಡಾಗ ವರ್ಷದಲ್ಲಿ ಇಷ್ಟು ಲೀಟರ್ ಹಾಲು ಕೊಡುತ್ತೆ ಅಂತ ನಾವು ಇಟ್ಕೊಂಡಿರ್ತೀವಿ. ಉದಾಹರಣೆಗೆ ಒಂದು 10 ಲೀಟರ್ ಹಸು ಅಂತ ಇಟ್ಕೊಳ್ಳಿ, 10 ಲೀಟರ್ ಕೊಡುವಂತಹ ಹಸು ಇದ್ದಾಗ ನಾನು ಇವಾಗ 2 ಕೆಜಿ ಅಂತ ಹೇಳಿದಾಗ ನಮ್ಮ ಲೆಕ್ಕದಲ್ಲಿ 20% ಶೇಕಡ 20% ಕಡಿಮೆ ಆಗೋಯ್ತು ನನಗೆ. ನನ್ನ ಆದಾಯದಲ್ಲಿ ವರ್ಷದಲ್ಲಿ 10 ಲೀಟರ್ ಕೊಡುವಂತಹ ಹಸುಗೆ 3,000 ಲೀಟರ್ ಅಂತ ಹೇಳಿದ್ರೆ ಶೇಕಡ 20% ನನಗೆ ಆದಾಯ ಕಡಿಮೆ ಆಗೋಯ್ತು. ಆಹಾರ ತಿನ್ನುವಂಥದ್ದು ಸೇಮ್ ಒಂದೇ ಇರುತ್ತೆ, ನಾನು ಖರ್ಚು ಮಾಡುವಂತಹ ಯಾವುದ್ರಲ್ಲಿ ಲೇಬರ್ ಕಾಸ್ಟ್ ಅಂತ ಅಷ್ಟೇ ಇರುತ್ತೆ, ಪ್ರತಿಯೊಂದು ಇದೇ ಆಗಿರುತ್ತೆ, ಆದರೆ ನನಗೆ ಉತ್ಪತ್ತಿಯಲ್ಲಿ ಕಡಿಮೆ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ಕೆಚ್ಚಲಿನ ಬಾವಿನ ಕಡೆ ಹೆಚ್ಚು ಗಮನ ಕೊಡಬೇಕು. ಕೆಚ್ಚಲು ಬಾವು ಬಂತು ಅಂದರೆ ರೈತನಿಗೆ ಒಂದು ಹೊಡೆತ ಬಿದ್ದಂಗೆನೆ. ಯಾಕೆಂತ ಹೇಳಿದ್ರೆ ಮೊದಲನೇ ಸರಿ ಕೆಚ್ಚಲು ಬಾವು ಅಂದರೂ ಒಂದೇ ಸರಿಗೆ ನಿಲ್ಲುವಂಥದ್ದಲ್ಲ, ಈ ಪ್ರಾಣಿಗಳಲ್ಲಿ ಮತ್ತೆ ಮತ್ತೆ ಬರಬಹುದು. ಒಂದು ನಮಗೆ ಈ ಕೆಚ್ಚಲು ಬಾವು ಬಂದಿದೆ ಈ ಹಸುನಲ್ಲಿ ಅಂತ ಗೊತ್ತಾದ ತಕ್ಷಣ ಏನನ್ಕೊಳ್ತೀವಿ, ಇದು ಮತ್ತೆ ಬರಬಹುದು ಕಾಯಿಲೆ. ಮತ್ತೇನು ಅನ್ಕೊಳ್ತೀವಿ, ಕೆಚ್ಚಲು ಬಾವು ಎಲ್ಲ ಪ್ರಾಣಿಗಳಲ್ಲಿ ಬರುತ್ತೋ ಅಂದ್ಕೊಳ್ತೀವಿ. ಹೈನು ರಾಸುಗಳಲ್ಲಿ ಅತಿ ಮುಖ್ಯವಾಗಿ ಹೆಚ್ಚು ಹಾಲು ಕೊಡುವಂತಹ ಪ್ರಾಣಿಗಳಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನಮಗೇನು, ನಾವು ಹೆಚ್ಚು ಇಳುವರಿಯಂತಹ ಪ್ರಾಣಿ ತಗೊಂಡಾಗ ಕೊಂಡ್ಕೊಂಡಾಗ ಕೆಚ್ಚಲು ಬಾವು ಬಂದ ತಕ್ಷಣ ನಮ್ಮ ಆದಾಯ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಈ ದೃಷ್ಟಿಯಿಂದ ಈ ಅನಾನುಕೂಲಗಳು ಅಥವಾ ಪರಿಣಾಮ ಏನು ಹೇಳ್ತೀವಿ ಕೆಚ್ಚಲು ಬಾವಿಂದ ಆಗುವಂತಹದ್ದು, ಇದು ಹಾಲಿನ ದೃಷ್ಟಿಯಲ್ಲಿ ಒಂದಾಯಿತು. ಇನ್ನು ಮುಂದೆ ಹೋಗ್ಬೋದು, ಅಕ್ಯೂಟ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ, ಅದನ್ನು ಕೋಲಿಫಾರ್ಮ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಕೆಚ್ಚಲು ಬಾವಿಂದ ಪ್ರಾಣಿಗೆ ಹಾನಿ ಆಗ್ಬೋದು. ಹಾನಿ ಯಾವ ಥರ ಆಗ್ಬೋದು, ಸಾವನ್ನಪ್ಪೋದು ಪ್ರಾಣಿ. ಅಷ್ಟರಮಟ್ಟಿಗೆ ಹೋಗ್ಬೋದು, ಇದು ಕೋಲಿಫಾರ್ಮ್ ಮರಣಾಂತಿಕ. ಇದು ಕೋಲಿಫಾರ್ಮ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಅದು ಅತಿ ಮುಖ್ಯವಾಗಿ ಯಾವಾಗ ಬರುತ್ತೆ ಅಂದ್ರೆ ಹಸು ಕರು ಹಾಕಿದಾಗ. ಕೆಲವು ಕಾಯಿಲೆಗಳು ಒಟ್ಟಿಗೆ ಬರುತ್ತವೆ, ಒಂದು ನಿಶಕ್ತಿ ಆಗಿರುತ್ತೆ, ಹಾಗೂ ಹಸುವಿನಲ್ಲಿ ಇನ್ಫೆಕ್ಷನ್ ರೇಟ್ ಅಂತ ಹೇಳ್ತೀವಿ, ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಕೆಚ್ಚಲು ಬಾವು ಪ್ರೇರಣೆ ಆಗ್ಬಿಡುತ್ತೆ. ಅಂತ ಸಮಯದಲ್ಲಿ ಬಂದಾಗ ಕೋಲಿಫಾರ್ಮ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಇದು ಒಂದು ಆರ್ಗ್ಯಾನಿಸಮ್ಗೆ, ಕ್ರಿಮಿಗೆ ಈ ಕೊಲೆ ಅಂತ ಹೇಳ್ತೀವಿ. ಕೆಚ್ಚಲು ಬಾವು ಕೂಡ ಉಲ್ಬಣವಾಗುತ್ತೆ. ಉಲ್ಬಣವಾಗಿ ಪ್ರಾಣಿ ಮೇಲೆ ಬರುವಂತಹದ್ದು ಏನು ಲಕ್ಷಣಗಳಲ್ಲಿ ಸಾಕಷ್ಟು ಬರುತ್ತವೆ. ಆಹಾರ ತಿನ್ನೋದಿಲ್ಲ, ಟಾಕ್ಸಿಮಿಯಾ ಅಂತ ಹೇಳ್ತೀವಿ. ಈ ಕ್ರಿಮಿಗಳು ಒಂದು ಟಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಟಾಕ್ಸಿನ್ ಏನಾಗುತ್ತೆ, ಟಾಕ್ಸಿಮಿಯಾ ಅಂತ ಹೇಳ್ತೀವಿ. ಈ ಟಾಕ್ಸಿಮಿಯಾ ಬಂದಾಗ ಏನು, ಎಲ್ಲ ತರಹದ ರೋಗ ಲಕ್ಷಣಗಳು ಪ್ರತಿಯೊಂದು ಅಂಗಾಂಗದ ಮೇಲೆ ಪರಿಣಾಮ ಬೀರುತ್ತೆ. ಹೃದಯದ ಮೇಲೆ ಇರ್ಬೋದು, ಕಿಡ್ನಿ ಮೇಲೆ ಇರ್ಬೋದು, ಲಿವರ್ ಮೇಲೆ ಇರ್ಬೋದು, ಹಾಗೆಯೇ ಕೆಚ್ಚಲ ಮೇಲೆ ಕೂಡ. ಕೆಚ್ಚಲ ಮೇಲೆ ಏನಾಗುತ್ತೆ ಅಂದರೆ ಹಾಲಿನಲ್ಲಿ ಉತ್ಪತ್ತಿ ಮಾಡಲು ಕುಂಠಿತ ಆಗ್ಬಿಡುತ್ತೆ. ಹಸುಗಳು ಬದುಕಿದ್ರು ಕೂಡ ಅಂತಹ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಈ ಕೆಚ್ಚಲಿಗೆ ಏನಾದರೂ ಶಾಶ್ವತವಾದ ಊನ ಆಗ್ಬೋದು ಆಗುತ್ತೆ. ಇದಕ್ಕೆ ಏನು ಹೇಳ್ತೀವಿ, ಇದನ್ನ ಒಂದು ನಾವು ಸೆಕ್ರೆಟರಿ ಟಿಶ್ಯೂ ಅಂತ ಹೇಳ್ತೀವಿ. ಇದನ್ನ ಅಂದ್ರೆ ಸೆಕ್ರೆಟರಿ ಅಂದ್ರೆ ಒಂದು ಉತ್ಪತ್ತಿ, ಹಾಲಿನ ಉತ್ಪತ್ತಿ ಮಾಡುವಂತಹ ಒಂದು ಅಂಗಾಂಶ. ಈ ಅಂಗಾಂಶದಲ್ಲಿ ಏನಾಗುತ್ತೆ, ಈ ನಾ ಟಾಕ್ಸಿನ್ ಅಂತ ಏನು ಹೇಳಿದೆ, ವಿಷಪೂರಿತವಾದ ಈ ವಿಷಯದಲ್ಲಿ ಏನಾಗುತ್ತೆ, ಈ ಸೆಕ್ರೆಟರಿ ಪವರ್ ಇದನ್ನ ಕಡಿಮೆ ಮಾಡಿಬಿಡುತ್ತೆ. ಅವಾಗ ಹಾಲಿನಲ್ಲಿ ಉತ್ಪತ್ತಿಯನ್ನು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ನಮಗೆ ಹಾಲಿನಲ್ಲಿ ಇಟ್ಕೊಂಡಾಗ ಕೆಚ್ಚಲಿನಲ್ಲಿ, ಕೆಚ್ಚಲಿನ ಭಾಗದಲ್ಲಿ ಕೆಚ್ಚಲ ಹಾಗೆ ಕಾಣಬಹುದು, ಆದರೆ ಹಾಲು ಉತ್ಪತ್ತಿ ಮಾಡುವಂತಹ ಅಂಗ ಕಡಿಮೆ ಆಗಿಬಿಡುತ್ತೆ. ಇನ್ನ ಈ ಕೆಚ್ಚಲು ಬಾವು ಬರೋದಕ್ಕೆ ಏನು ಮುಖ್ಯವಾದ ಕಾರಣ ಅಂತೀರ? ಈ ಕಾರಣಗಳಲ್ಲಿ ಹೇಳುವಾಗ ಕ್ರಿಮಿಗಳಂತ ಹೇಳ್ಬಿಡ್ತೀವಿ, ಮೊಟ್ಟಲೆಯದಾಗಿ ಕ್ರಿಮಿಗಳಂತ ಹೇಳ್ಬಿಡ್ತೀವಿ. ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಾಣುಗಳಾಗ್ಬೋದು, ಮತ್ತು ಹಾಗೇನೆ ನಾನು ಹೇಳಿದಾಗೆ ಬೂಸ್ಟ್ ಅಂತ ಹೇಳ್ತೀವಿ, ಅಥವಾ ಫಂಗಸ್ ಅಂತ ಹೇಳ್ತೀವಿ. ಅತಿ ಮುಖ್ಯವಾಗಿ ಬರುವಂತಹದ್ದು ಬ್ಯಾಕ್ಟೀರಿಯಾಯಿಂದ. ವೈರಸ್ ಕಾಯಿಲೆಗಳಲ್ಲಿ ಕೆಚ್ಚಲು ಬಾವು ಬರೋದು ಕಡಿಮೆ, ಆದರೆ ಅದು ರೋಗ ಲಕ್ಷಣದಲ್ಲಿ ಬರುತ್ತೆ. ಉದಾಹರಣೆಗೆ ಫುಟ್ ಅಂಡ್ ಮೌತ್ ಅಂತ, ಕಾಲುಬಾಯಿ ಜ್ವರ, ಅಲ್ಲಿ ಕೂಡ ಕೆಚ್ಚಲು ಬಾವು ಬರುತ್ತೆ. ಆದರೆ ಕೆಚ್ಚಲು ಬಾವು ಅಲ್ಲಿ ಬರುವಂತಹದ್ದು ಸೆಕೆಂಡ್ರಿ ಅಂತ ಹೇಳ್ತೀವಿ, ಮೊಟ್ಟ ಮೊದಲನೇದಾಗಿ ವೈರಾಣುವಿಂದ ಬರುವಂತಹದ್ದು. ಅತಿ ಮುಖ್ಯ ಬರುವಂತಹದ್ದಂದ್ರೆ ಬ್ಯಾಕ್ಟೀರಿಯಾಗಳಿಂದ. ಅಲ್ಲಿ ಈಗಿನ ದೃಷ್ಟಿಯಲ್ಲಿ ಹೇಳೋದಾದ್ರೆ 100+ ಕ್ರಿಮಿಗಳಿದ್ದಾವೆ. ಈ 100+ ಕ್ರಿಮಿಗಳು ಎಲ್ಲವೂ ಕೂಡ ಬಾವನ ಮಾಡುತ್ತವೆ. ಅದರಲ್ಲಿ ಅತಿ ಮುಖ್ಯವಾಗಿ ಬರುವಂತಹದ್ದು ಒಂದು ಸ್ಟಫಿಲೋಕಾಕಸ್ ಅಂತ ಹೇಳ್ತೀವಿ, ಅದು ಸಾಕಷ್ಟು ಸ್ಪೀಸೀಸ್ಗಳಿದ್ದಾವೆ. ಮತ್ತೆ ಸ್ಟ್ರೆಪ್ಟೋಕಾಕ್ ಅಂತ ಹೇಳ್ತೀವಿ, ಎಸ್ಕ್ರೀಷಿಯಾ ಕೋಲೈ, ಕೊರಿನಿ ಬ್ಯಾಕ್ಟೀರಿಯಂ, ಸುಡೋಮನಾಸ್. ಅತಿ ಮುಖ್ಯವಾಗಿ ಇದರಲ್ಲಿ ಬರುವಂತಹದ್ದು ಸಫಲಕೋಕಸ್ ಅಂತ ಹೇಳ್ತೀವಿ. ಈ ಕ್ರಿಮಿಯಿಂದನೇ ಬರುತ್ತೆ. ಇಲ್ಲಿ ನಾನಾ ತರಹದಗಳಿದ್ದಾವೆ, ಹೆಚ್ಚು ಬ್ಯಾಕ್ಟೀರಿಯಾಗಳೇ ಬರುತ್ತೆ. ಈ ಬ್ಯಾಕ್ಟೀರಿಯಾಗಳು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಮಾಮೂಲು ಬ್ಯಾಕ್ಟೀರಿಯಾಗಳಲ್ಲ, ಇವೆಲ್ಲ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಕೆಲವೊಮ್ಮೆ. ಆದರೆ ನಾವು ಯಾವುದೇ ತರಹದ ಚಿಕಿತ್ಸೆ ಮಾಡಿದ್ರೂ ಕೂಡ ಅದು ಪರಿಣಾಮ ನಮಗೆ ಸಿಗುದೇ ಇಲ್ಲ, ಒಳ್ಳೆ ಪರಿಣಾಮ ಸಿಗುದೇ ಇಲ್ಲ, ದುಷ್ಟಪರಿಣಾಮಗಳೇ ಜಾಸ್ತಿ ಇದರಲ್ಲಿ, ಈ ಕ್ರಿಮಿಯಿಂದ ಬರುವಂತಹದ್ದು. ಇನ್ನು ಬೇರೆ ತರದಲ್ಲಿ ಮ್ಯಾಸ್ಟೈಟಿಸ್ ಅಥವಾ ಕೆಚ್ಚಲು ಬಾವು ಬರೋದಕ್ಕೆ ಹೇಳಿದಂಗೆ, ಮುಂಚೆ ನಾನು ಶುರು ಮಾಡಿದಾಗ ಹೇಳಿದ್ವಿ, ನಾವು ಮ್ಯಾನೇಜ್ಮೆಂಟಲ್ ಪ್ರಾಕ್ಟೀಸ್ ಅಂತ ನಾನು ನಿರ್ವಹಣಾ ಕ್ರಮಗಳಲ್ಲಿ ವ್ಯತ್ಯಾಸ ಬಂದಾಗ ಕೆಚ್ಚಲು ಬಾವು ಬರುತ್ತೆ. ಅದೇನಿರ್ಬೋದು ಅಂದ್ರೆ, ಹಸುಗಳನ್ನ ಅತಿ ಹತ್ತಿರದಲ್ಲಿ ಕಟ್ಕೊಂಡಾಗ, ಏಳುವಾಗ, ಮೊಲೆ ತೊಟ್ಟಿಗೆ ಗಾಯಗಳಾದಾಗ ಈ ಕ್ರಿಮಿಗಳು ಪ್ರೇರಣೆ ಆಗುತ್ತವೆ, ಮೇಲೆ ಹೋಗುತ್ತವೆ. ಹಾಲನ್ನು ಕರೆಯೋ ವಿಧಾನದಲ್ಲಿ ವ್ಯತ್ಯಾಸ ಬಂದಾಗ, ಅದೇನು ಹೇಳ್ಬೋದು ನಾವು, ಇವಾಗ ಈ ಹಸು ನನಗೆ 15 ಲೀಟರ್ ಹಾಲು ಕೊಡಬೇಕು ಅಂತ ಇರುತ್ತೆ, ನಾನು 2 ಲೀಟರ್ ಹಾಲನ್ನು ಬಿಟ್ಟೇ ಬಿಟ್ಟೆ, ಕರೀಲಿಲ್ಲ ಚೆನ್ನಾಗಿ, ಕೆಚ್ಚಲಲ್ಲಿ ಹಾಲು ಉಳಿದೋಯ್ತು, ಆವಾಗ ಕೂಡ ಬಾವು ಬರುತ್ತೆ. ಯಾಕಂದರೆ ಕೆಚ್ಚಲಲ್ಲಿ ಹಾಲು ಇರೋದ್ರಿಂದ ಕ್ರಿಮಿಗಳು ಸೋಂಕು ಮೇಲೆ ಹತ್ತಿ ಬರುತ್ತವೆ. ಮತ್ತು ಈ ಹಸುಗಳನ್ನು ನಾವು ಕಟ್ಟೋ ಜಾಗ, ಕೊಟ್ಟಿಗೆಗಳು, ಕೊಟ್ಟಿಗೆನಲ್ಲಿ ಏನಿರ್ಬೋದು, ಕ್ರಿಮಿಗಳಿರ್ಬೋದು, ತೊಳೆಯಬೇಕು, ಚೆನ್ನಾಗಿ ನಾವು ನಿರ್ವಹಿಸಿರಬೇಕು. ಕೆಚ್ಚಲಿನಲ್ಲಿ ತೊಳೆಯುವಾಗಬೇಕು, ಮತ್ತು ಕೊಟ್ಟಿಗೆಯಲ್ಲಿ ಕೂಡ ನೀರು ಯಾವಾಗಲೂ ಇರಬಾರ್ದು, ಒಣಗಿದ ರೀತಿಯಲ್ಲಿ ಇರಬೇಕು. ನಾವು ಆ ಜಾಗದಲ್ಲಿರುವಂತಹ ಸಗಣಿ ಇರ್ಬೋದು ಅಥವಾ ಬೇರೆ ತರಹದ ಕ್ರಿಮಿಗಳು ಬರುವಂತಹದ್ದು, ಹಸು ಅದ್ರ ಮೇಲೆ ಮಲಗಿದ್ದಾಗ ಈ ಸೋಂಕು ಹಚ್ಚಿಕೊಡುತ್ತೆ. ಹೀಗಾಗಿ ಕ್ರಿಮಿ ಒಂದೇ ಆದರೂ ನಾವು ಮಾಡುವಂತಹ ವಿಧಾನದಲ್ಲಿ, ಸಾಕುವ ವಿಧಾನದಲ್ಲಿ ಕೆಚ್ಚಲು ಬಾವು ಜಾಸ್ತಿ ಆಗುತ್ತೆ. ನಿರ್ವಹಣಾ ಕ್ರಮ ಚೆನ್ನಾಗಿದ್ದರೆ, ತೊಳೆಯುವಂತಹ ಪದ್ಧತಿ ಚೆನ್ನಾಗಿದ್ದರೆ, ಕೊಟ್ಟಿಗೆಯನ್ನು ಕ್ಲೀನಾಗಿ ಇಟ್ಕೊಂಡಿದ್ರೆ, ಹಾಲು ಕರೆಯೋ ವಿಧಾನ ಚೆನ್ನಾಗಿದ್ದರೆ, ಕೆಚ್ಚಲನ್ನು ಚೆನ್ನಾಗಿ ತೊಳೆದ್ರೆ ಕೆಚ್ಚಲು ಬಾವು ಬರೋದು ಕಡಿಮೆ ಆಗಿ ಬಿಡುತ್ತೆ. ಮತ್ತೆ ವಾತಾವರಣದ ಅಂಶಗಳು ಏನಾದರೂ ಪರಿಣಾಮ, ವಾತಾವರಣದಲ್ಲಿ ಹೇಳ್ತೀವಿ, ಇದು ಅತಿ ಮುಖ್ಯ. ಜಗದೀಶ್ ಅವರೇ, ಇದಕ್ಕೆ ನಾವು ಎನ್ವಿರಾನ್ಮೆಂಟಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ ಈಚಿನ ದಿನಗಳಲ್ಲಿ. ಈ ಎನ್ವಿರಾನ್ಮೆಂಟಲ್ ಮ್ಯಾಸ್ಟೈಟಿಸ್, ವಾತಾವರಣದಿಂದ ಬರುವಂತಹ ಕೆಚ್ಚಲು ಬಾವು ಅಂತ ಹೇಳಿದ್ದೆ ನಾನು ಮೊದಲನೇದಾಗಿ. ಉದಾಹರಣೆಗೆ ಆ ಕ್ರಿಮಿ ಹೇಳೋದಾದ್ರೆ ಎಸ್ಕರಿಷಿಯಾ ಕೊಲೆ ಅಂತ ಹೇಳ್ತೀವಿ, ಈ ಕೊಲೆ ಅಂತ. ಈ ಕೊಲೆ ಇರುವಂತಹದ್ದು ಯಾವ್ದ್ರಲ್ಲಿ, ನೀರಲ್ಲಿ ಇರುತ್ತೆ, ಸಗಣಿಯಲ್ಲಿ ಇರುತ್ತೆ, ವಾತಾವರಣದಲ್ಲಿ ಜಾಸ್ತಿ ಆಗ್ಬೋದು. ಯಾವ ತರ ಜಾಸ್ತಿ ಆಗ್ಬೋದು, ಕಲ್ಮಶಗಳಲ್ಲಿ ಇರುತ್ತೆ. ಇದು ನಮ್ಮ ಯಾವುದು ಕೊಟ್ಟಿಗೆಗಳಲ್ಲೇ ಜಾಸ್ತಿ ಇರ್ಬೋದು. ಈ ಕೊಟ್ಟಿಗೆನಲ್ಲಿ ಜಾಸ್ತಿ ಇದ್ದಾಗ ಅಥವಾ ಬರುವಂತಹ ಪ್ರಾಣಿಗಳಲ್ಲಿ ಬೇರೆ ಕಾಯಿಲೆಗಳಿಂದ, ಯಾವುದೋ ಬೇರೆ ರೋಗ ಇರ್ಬೋದು, ಯಾವುದರಲ್ಲಿ ನಮ್ಮ ಡೈರಿಯಲ್ಲಿ ಇರ್ಬೋದು, ಅಲ್ಲಿ ಬೇರೆ ರೋಗ ಇದ್ದಾಗ ಈ ಕ್ರಿಮಿಗಳು ಸೇರ್ಕೊಂಡಿದ್ದೇ ಆಗಿದ್ರೆ, ಈ ಕ್ರಿಮಿಗಳು ವಾತಾವರಣದಲ್ಲಿ ಜಾಸ್ತಿ ಕಂಡು ಬಂದಾಗ ಈ ಕ್ರಿಮಿಗಳು ಕೆಚ್ಚಲಿಗೆ ಸೇರಿಕೊಂಡು ಕೆಚ್ಚಲು ಬಾವನ್ನು ಉತ್ಪತ್ತಿ ಮಾಡ್ತವೆ. ಇದು ಎನ್ವಿರಾನ್ಮೆಂಟಲ್ ಮ್ಯಾಸ್ಟೈಸಿ ಅಂತ ಹೇಳ್ತೀವಿ. ಇದು ಈಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಇದನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಂತಹ ಈಕೋಲೈ ಮ್ಯಾಸ್ಟೈಡೀಸ್ ಅಂತ ಬರುತ್ತೆ ಅಂತ ಹೇಳಿದ್ನೆಲ್ಲ, ಇದು ತುಂಬ ಉಲ್ಬಣವಾದಂತಹ ಕೆಚ್ಚಲು ಬಾವನ್ನು ಉಂಟು ಮಾಡುತ್ತೆ, ಇದರಿಂದನೇ ಮರಣ ಕೂಡ ಆಗ್ಬೋದು. ಆ ದೃಷ್ಟಿಯಿಂದ ಮಾಮೂಲು ಕ್ರಿಮಿಗಳಿಗೆ ಬರುವಂತಹ ಕೆಚ್ಚಲು ಬಾವಿಗಿಂತ ಎನ್ವಿರಾನ್ಮೆಂಟಲ್ ಪ್ಯಾಥೋಜನ್ ಅಂತ ಏನು ಹೇಳ್ತೀವಿ, ವಾತಾವರಣದಲ್ಲಿ ಬರುವಂತಹ ಕ್ರಿಮಿಗಳಲ್ಲಿ ಬರುವಂತಹ ಕೆಚ್ಚಲು ಬಾವು ಅತಿ ಉಲ್ಬಣವಾಗಿರುತ್ತೆ. ಕೆಲವೊಮ್ಮೆ ಸಮಯನೇ ಕೊಡೋದಿಲ್ಲ. ಏಕೆಂತ ಹೇಳಿದ್ರೆ, ಇದಕ್ಕೆ ಹೇಳ್ತೀವಿ, ಹಾಲು ಕರೆದು ಹೋಗಿರ್ತಾನೆ ರೈತ, ಬೆಳಿಗ್ಗೆ 8 ಗಂಟೆನಲ್ಲಿ ಹಾಲು ಕರೆದು ಹೋಗಿರ್ತಾನೆ ಅಥವಾ 6 ಗಂಟೆಗೆ ಕರೆದಿರ್ತಾನೆ, 10 ಗಂಟೆಗೆ ಬಂದು ನೋಡ್ತಾನೆ ಕೆಚ್ಚಲು ಊದ್ಕೊಂಡು ಹೋಗ್ಬಿಟ್ಟಿರುತ್ತೆ, ಬಿಸಿ ಇರುತ್ತೆ, ಮುಟ್ಟೋದಕ್ಕೆ ಬಿಡೋದಿಲ್ಲ, ಕರೆದ್ರೆ ಹಾಲಿನ ಥರ ಬರೋದೇ ಇಲ್ಲ, ನೀರಿನ ಥರ ಬರ್ತಾ ಇರುತ್ತೆ ಕೆಚ್ಚಲಿಂದ. ಇದು ಅತಿ ಉಲ್ಬಣವಾದಂತಹ ಅಕ್ಯೂಟ್ ಫಾರ್ಮ್ ಆಫ್ ಮ್ಯಾಸ್ಟೈಟಿಸ್ ಬರುತ್ತೆ. ಜ್ವರ ಬರುತ್ತೆ, ತಿಂಡಿ ತಿನ್ನುತ್ತವೆ, ಈ ವಿಷಪೂರಿತ, ಇದರಿಂದ ಈ ವಿಷ ಎಲ್ಲ ಆರ್ಗನ್ಗಳಿಗೆ ಏರುತ್ತೆ, ಹಾಗಾಗಿ ಮರಣಾಂತರ ಆಗೋಗ್ಬಿಡುತ್ತೆ. ಈಗ ನಮ್ಮ ರೈತರು ಇದನ್ನ ಪ್ರಾರಂಭಿಕ ಹಂತದಲ್ಲಿ ಹೇಗೆ ಗುರುತಿಸಬಹುದು? ಇವಾಗ ಎರಡು, ನಾವು ಮುಂಚೆ ಹೇಳಿದಾಗೆ ಕೆಚ್ಚಲು ಬಾವನ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಕೆಚ್ಚಲು ಬಾವು, ಹಾಗೆ ನಮಗೆ ತಿಳಿಯುವಂತಹ ಕೆಚ್ಚಲು ಬಾವು. ತಿಳಿಯುವಂತಹ ಕೆಚ್ಚಲು ಬಾವಲ್ಲಿ ಏನಾಗಿರುತ್ತೆ, ಕೆಚ್ಚಲಲ್ಲಿ ಊತ ಬಂದಿರುತ್ತೆ, ಬಿಸಿ ಇರುತ್ತೆ, ನೋವಿರುತ್ತೆ, ಹಾಲು ಕರೆಯುವಾಗ ಮುಟ್ಟಿದಾಗ ಗಟ್ಟಿ ಇರುತ್ತೆ ಕೆಚ್ಚಲು. ಇದು ಮಾಮೂಲಾಗಿ ಗೊತ್ತಾಗುವಂತಹದ್ದು, ಪ್ರಕಟವಾಗುವಂತಹ ಲಕ್ಷಣಗಳಲ್ಲಿ. ಹಾಲಿನಲ್ಲಿ ಕೂಡ ವ್ಯತ್ಯಾಸ ಬಂದ್ಬಿಡುತ್ತೆ, ಹಾಲಿನಲ್ಲಿ ಬಣ್ಣ ಬದಲಾವಣೆ ಆಗಿರುತ್ತೆ, ಮತ್ತೆ ಮೊಸರು ತರ ಆಗಿರುತ್ತೆ ಹಾಲು ಕರೆದಾಗ, ಗಟ್ಟಿ ಮತ್ತೆ ನೀರಿನ ಅಂಶಗಳು ಸೇರ್ಕೊಂಡಿರುತ್ತೆ, ಇದು ಒಡೆದಂಗಿರುತ್ತೆ. ಇದು ಯಾರಿಗೆ ಆದರೂ ಸಹ ಗೊತ್ತಾಗುವಂತಹ ಲಕ್ಷಣ ಇದು. ಇದು ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳಿದಾಗ, ಈ ಸುಪ್ತಾವಸ್ಥೆಯಲ್ಲಿರುವಂತಹದ್ದು ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಏನು ಹೇಳ್ತೀವಿ, ಇದು ಹಾಲಿನ ಬಣ್ಣದಲ್ಲಿ ಹಾಗೆ ಗೊತ್ತಾಗೋದಿಲ್ಲ. ಇದಕ್ಕೆ ಒಂದು ಚಿಕ್ಕ ಟೆಸ್ಟ್ಗಳಿದ್ದಾವೆ, ರೈತನೇ ಮಾಡಬಹುದು. ಇದನ್ನು ಸ್ಟ್ರಿಪ್ ಕಪ್ ಟೆಸ್ಟ್ ಅಂತ ಹೇಳ್ತಾರೆ, ಇದಕ್ಕೆ ಸಿಗುತ್ತೆ, ಈ ಸ್ಟ್ರಿಪ್ ಡೈರಿಗಳಲ್ಲಿ ಕೂಡ ಕೊಡ್ತಾರೆ ಇದನ್ನು. ಇದು ಹೇಗಿರುತ್ತೆ ಅಂದರೆ, ಆ ಹಾಲನ್ನು ನಾಲ್ಕು ಮೊಲೆಯಿಂದ, ನಾಲ್ಕು ತೊಟ್ಟಿನಿಂದ ಮೊದಲು ಏನು ಮಾಡ್ಕೊಳ್ಬೇಕು, ಹಾಲು ಕರೆಯೋದಕ್ಕೆ ಮುಂಚೆ ಕೆಚ್ಚಲನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳೆದು ಹಾಲನ್ನು ಈ ಸ್ಟ್ರಿಪ್ ಕಪ್ ಟೆಸ್ಟಲ್ಲಿ ಹಾಕ್ಕೊಂಡು ಒಂದು ರಿಯೇಜೆಂಟ್ ಬರುತ್ತೆ, ಅದರಲ್ಲಿ ಹಾಕಿದರೆ ಅದು ದದ್ದು ದದ್ದಾಗಿ ಒಡೆಯುವಂಥದ್ದು, ಮೊಸರಂತ ಆಗಿದೆ ಅಂದರೆ, ಇದು ಇದಕ್ಕೆ ಸುಪ್ತಾವಸ್ಥೆಯಲ್ಲಿರುವಂತಹ ಕೆಚ್ಚಲು ಬಾವು ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಎಲ್ಲ ಕಡೆ ಅಳವಡಿಸ್ಕೊಂಡಿದ್ದಾರೆ ಇವಾಗ. ಈ ಥರ ನಾವು ಅಳವಡಿಸಿ ಅತಿ ಶೀಘ್ರವಾಗಿ ಪತ್ತೆ ಹಚ್ಚಿದಾಗ ಚಿಕಿತ್ಸೆ ಮಾಡೋದು ಅನುಕೂಲ ಆಗುತ್ತೆ, ಅದು ಒಂದಾಗುತ್ತೆ. ಎರಡನೇದಾಗಿ, ಯಾಕೆ ನಾವು ಸುಪ್ತಾವಸ್ಥೆಯಲ್ಲಿ ಇರುವಂತಹ ಕೆಚ್ಚಲು ಬಾವನ್ನು ತಿಳ್ಕೊಳ್ಬೇಕು ಅಂದರೆ, ಈ ಕೆಚ್ಚಲು ಬಾವು ಸುಪ್ತಾವಸ್ಥೆಯಲ್ಲಿರುವಂತಹದ್ದು ಕ್ರಿಮಿ ಇರುತ್ತೆ ಹಾಲಿನಲ್ಲಿ. ನಾವು ಕೈ ತೊಳೆದಾಗ, ಹಾಲು ಕರೆಯುವಾಗ ಆತ ಕೈ ತೊಳ್ಕೊಳ್ಳದೆ ಚೆನ್ನಾಗಿ ಇನ್ನೊಂದು ಹೊಸನು ಮುಟ್ಟಿದಾಗ ಅಲ್ಲಿಗೆ ಈ ಕ್ರಿಮಿ ಕೂಡ ಅಂಟ್ಕೊಳ್ಳುತ್ತೆ. ಅಥವಾ ನಮ್ಮ ಒಂದೇ ಡೈರಿಯಲ್ಲಿ ಸುಪ್ತಾವಸ್ಥೆಯಲ್ಲಿರುವಂತಹ ಕ್ರಿಮಿಗಳು ಬೆಳೀತಾನೇ ಇರುತ್ತವೆ. ನಾವು ಇದು ನಮಗೆ ಇಲ್ಲ ಅಂತ ನಾವು ಅನ್ಕೊಳ್ತಾ ಇರ್ತೀವಿ, ಆದರೆ ನಮಗೆ ಹಾಲು ಕುಂಠಿತ ಆಗ್ತಾ ಇರುತ್ತೆ. ಈ ಚಿಕ್ಕವಾದಂತಹ ಒಂದು ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ದೆ, ಆದಲ್ಲಿ ಈ ಸುಪ್ತಾವಸ್ಥೆಯಲ್ಲಿರುವಂತಹ ಕೆಚ್ಚಲು ಬಾವನ್ನು ಪತ್ತೆ ಹಚ್ಚಬಹುದು. ನಾವು ಚಿಕಿತ್ಸೆಯನ್ನು ಕೂಡ ಮಾಡ್ಕೊಳ್ಬೋದು. ಚಿಕಿತ್ಸೆ ಮಾಡಿದಾಗ ಏನಾಗುತ್ತೆ, ಹಾಲಿನಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ ನಿಮಗೆ. ಸುಪ್ತಾವಸ್ಥೆಯಲ್ಲಿರುವಂತಹ ಕೆಚ್ಚಲು ಬಾವು ಗೊತ್ತಾಗಿಲ್ಲ, ನಾನೇನು ಮಾಡಿಕೊಂಡೇ ಇಲ್ಲ, ನನಗೇನು ತಿಳಿದಿಲ್ಲ ಅಂತ ರೈತ ಇದ್ದಾಗ, ಆತನಿಗೆ ಎರಡೂ ಥರದಲ್ಲಿ ನಷ್ಟ. ಒಂದು, ಹಾಲಿನ ಉತ್ಪಾದನೆಯಲ್ಲಿ ಕುಂಠಿತ ಆಗಿರುವಂತಹದ್ದು. ಎರಡನೆಯದು, ಇಂತಹ ಪ್ರಾಣಿಗಳು ಕ್ರಿಮಿಯನ್ನು ತನ್ನಲ್ಲೇ ಇಟ್ಕೊಂಡಿರುತ್ತವೆ, ಬೇರೆ ಪ್ರಾಣಿಗಳಿಗೆ ಹರಡುತ್ತೆ. ಹರಡೋ ವಿಧಾನ ಯಾರಿಂದ, ಹಾಲು ಕರೆಯೋನಿಂದ ಅತಿ ಮುಖ್ಯವಾಗಿ. ಹಾಗಾಗಿ ಈ ಲಕ್ಷಣಗಳಿಂದ ಮಾಡಬಹುದು. ಇನ್ನು ವೈಜ್ಞಾನಿಕವಾದ ರೀತಿಯಂತಹ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ, ತಪಾಸಣೆಗಳಿದ್ದಾವೆ, ಸಾಕಷ್ಟು ಥರ ಇದ್ದಾವೆ, ಅದು ಪಶುವೈದ್ಯರಲ್ಲಿ ಸಿಗುತ್ತೆ, ಮಾಡಿಸ್ಕೊಳ್ಬೋದು. ಹಾಗೆಯೇ ಈ ಕ್ರಿಮಿಗಳು ಯಾವುದಂತ ಕೂಡ ಪತ್ತೆ ಹಚ್ಕೊಳ್ಬೋದು. ಈ ಕೆಚ್ಚಲು ಬಾವಿಗೆ ಬಂದಿರುವಂತಹ ಕ್ರಿಮಿ ಯಾವುದು, ಈ ಇದೇನಂದ್ರೆ ಯಾಕೆ ಬೇಕಾಗತ್ತೆ ಇದಂದ್ರೆ ಕ್ರಿಮಿಗಳು ಬೆಂಗಳೂರಲ್ಲಿ ಇರುವಂತಹ ಕ್ರಿಮಿ, ಕೋಲಾರದಲ್ಲಿ ಇರುವಂತಹ ಕ್ರಿಮಿ, ಹಾಸನದಲ್ಲಿರುವಂತಹದ್ದು, ಬೀದರಲ್ಲಿರುವಂತಹದ್ದು, ಪ್ರತಿಯೊಂದು ಬೇರೆ ತರ ಇರ್ಬೋದು. ಯಾಕೆಂದ್ರೆ ನಾವು ಯಾವುದು ಚಿಕಿತ್ಸಾ ವಿಧಾನಗಳಲ್ಲಿ ಔಷಧಿಗಳನ್ನು ಯೂಸ್ ಮಾಡ್ತೇವೆ ಅಂತಹದರಲ್ಲಿ ಈ ಕ್ರಿಮಿಗಳಲ್ಲಿ ರೆಸಿಸ್ಟೆನ್ಸ್ ಅಂತ ಬಂದಿರ್ಬೋದು. ಆವಾಗ ನಾವು ಈ ಕ್ರಿಮಿಗಳನ್ನು ಪತ್ತೆ ಹಚ್ಕೊಳ್ಬೇಕಾಗತ್ತೆ. ಇದಕ್ಕೆ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ, ಕಲ್ಚರಲ್ ಟೆಸ್ಟ್ ಅಂತ ಹೇಳ್ತೀವಿ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಕೆಚ್ಚಲುಬಾವು ಬರದಾಗೆ ತಡಿಬೇಕು ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಇದು ಅತಿ ಮುಖ್ಯವಾಗಿ ಹೇಳಬೇಕಾದಂತಹ ಪ್ರಶ್ನೆ ಅಂತ ನನಗನ್ಸುತ್ತೆ ಜಗದೀಶ್ ಅವರೇ. ಯಾವ ರೀತಿಲಿ ಅಂತ ಹೇಳಿದ್ರೆ, ಕಾಯಿಲೆ ಬಂದಾದ ಮೇಲೆ ನಾವು ಅದನ್ನು ಚಿಕಿತ್ಸೆ ಮಾಡಿಸ್ಕೊಳ್ತೀವಿ, ಹಾಲನ್ನು ಚೇತರಿಸ್ಕೊಳ್ತೀವಿ, ಇದು ಒಂದು ಭಾಗ ಆಯ್ತು. ಯಾಕೆಂದ್ರೆ ಕೆಚ್ಚಲುಬಾವು ಬಂದಾಗ 3-5 ದಿವಸ ನಾವು ಚಿಕಿತ್ಸೆ ಮಾಡ್ತೀವಿ, ಆ ಹಾಲನ್ನು ಉಪಯೋಗ ಮಾಡೋಕ್ಕಾಗಲ್ಲ, ರೈತನಿಗೆ ಲಾಸ್ ಆಗೋಗುತ್ತೆ, ಮತ್ತೆ ಮುಂದೆ ಕೂಡ ಹಾಲಿನಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಈ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂಜಾಗ್ರತಾ ಕಾರ್ಯಕ್ರಮ, ಮುಂಜಾಗ್ರತಾ ಕ್ರಮವನ್ನು ಅನುಸರಿಸೋದು ಅತಿ ಅತಿ ಮುಖ್ಯ ಅಂತ ಹೇಳ್ತೀನಿ ನಾನು. ಮುಂಜಾಗ್ರತಾ ಕ್ರಮದಿಂದನೇ ನಾವು ಕೆಚ್ಚಲುಬಾವನ್ನು ತಡೆಗಟ್ಟಬಹುದು. ಮೊಟ್ಟ ಮೊದಲನೇದಾಗಿ ಏನಂದ್ರೆ ನಾವು ಒಂದು ಹೈಜೀನ್ ಅಂತ ಹೇಳ್ತೀವಿ, ಸ್ವಚ್ಛತೆ. ಸ್ವಚ್ಛತೆ ಯಾವುದು? ಕೊಟ್ಟಿಗೆಯಲ್ಲಿ ಸ್ವಚ್ಛತೆ, ಹಸುವಿನಲ್ಲಿ ಸ್ವಚ್ಛತೆ, ಕೆಚ್ಚಲಿನ ಸ್ವಚ್ಛತೆ. ಮತ್ತೆ ಹಸುವಿನಲ್ಲಿ ಸ್ವಚ್ಛತೆ ಅಂದ್ರೆ ಏನನ್ನ ಕೇಳ್ತೀನಿ ಅಂದ್ರೆ, ಕಾಲು ಅತಿ ಮುಖ್ಯವಾಗಿ ಸಗಣಿಯಲ್ಲಿ ತುಂಬಿರುತ್ತೆ, ಯಾವಾಗಲೂ ಸಗಣಿ ಹಾಕುತ್ತೆ, ಹಸು ಅಲ್ಲಿ ತುಳಿತಾ ಇರುತ್ತೆ. ಇದು ಬೇರೆ ಹಸುವನ್ನ ತುಳಿಬಹುದು ಮಲಗಿದಾಗ. ಸೊ ಸ್ವಚ್ಛತೆ ಹೇಗಿರ್ಬೇಕಂತ ಹೇಳಿದ್ರೆ, ಸಗಣಿ ಮತ್ತೆ ಗಂಜಲಗಳನ್ನ ಅತಿ ಶೀಘ್ರವಾಗಿ ತೆಗಿತಾ ಇರಬೇಕು ಮೊದಲನೇದಾಗಿ. ಎರಡನೇದು, ಜಾಗವನ್ನ ನಾವು ತೊಳಿತಾ ಇರಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಇದಕ್ಕೆ ಏನಾದ್ರು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ. ಈ ಡಿಸ್ಇನ್ಫೆಕ್ಟೆಂಟ್ಗಳು ಯಾವ್ದು ಬರುತ್ತೆ ನಿಮಗೆ? ಒಂದು ಪೊಟ್ಯಾಸಿಯಂ ಪರ್ಮ್ಯಾಗ್ನೆಟ್ ಅಂತ ಬರುತ್ತೆ. ಪೊಟ್ಯಾಸಿಯಂ ಪರ್ಮ್ಯಾಗ್ನೆಟ್ ಅಲ್ಲಿ ನಾವು ಕೊಟ್ಟಿಗೆಯನ್ನು ತೊಳಿಬಹುದು, ಕ್ರಿಮಿಗಳನ್ನೆಲ್ಲ ನಾಶ ಮಾಡುತ್ತೆ. ಇದು ಎರಡನೇ ಪದ್ಧತಿ. ಮೂರನೇದು ಏನಂತ ಹೇಳಿದ್ರೆ, ಹಸುವನ್ನ ಹಾಲು ಕರಿಯೋಕ್ ಮುಂಚೆ ನಾವು ಕೆಚ್ಚಲನ್ನ ಚೆನ್ನಾಗಿ ತೊಳಿಬೇಕು. ಸಗಣಿ ಇದ್ರೆ ಸೋಪ್ ಹಾಕಿ ತೊಳೆದ್ರು ಕೂಡ ಒಳ್ಳೇದೇ. ನಂತರ ಈ ದ್ರವಗಳಂತ ಹೇಳ್ತೀವಿ, ಡಿಸ್ಇನ್ಫೆಕ್ಟೆಡ್ ದ್ರವಗಳಿಂದ ತೊಳಿಬಹುದು. ಪೊಟ್ಯಾಸಿಯಂ ಪರ್ಮ್ಯಾಂಗನೇಟು 1-10,000 ಅಂತ ಹೇಳ್ತೀವಿ. ಇದು ಅತಿ ಅತಿ ಕಡಿಮೆ ಖರ್ಚಿನಲ್ಲಿ ಆಗುವಂತಹದ್ದು. ಒಂದು ಪಟ್ಟಣ ತಗೊಂಡ್ರೆ ಒಂದು 10 ಹಸು ಇರುವಂತ ಒಂದು 15-20 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟೋ ತಿಂಗಳು ಬರುತ್ತೆ. ಒಂದು ನಾವು ಒಂದು ಮಗ್ಗ ನೀರಿಗೆ ಅಥವಾ ಬಕೆಟ್ ನೀರಿಗೆ ಒಂದು ಚಿಕ್ಕ ಒಂದು ಕಾಳನ್ನು ಹಾಕೊಂಡ್ರೆ ಸಾಕಿದು. ಇದು ಅತಿ ಮುಖ್ಯವಾಗಿ ಅನುಸರಿಸುವಂತಹ ಪದ್ಧತಿ. ಹಾಲನ್ನು ಕರಿಯೋದಕ್ಕೆ ಮುಂಚೆ ತೊಳಿಬೇಕು, ಹಾಲು ಕರೆದ ಮೇಲೆ ಕೂಡ ತೊಳಿಬೇಕು. ಹಾಲು ಕರೆದ ಮೇಲೆ ಎಷ್ಟೋ ಸರಿ ನಾವು ತೊಳೆಯೋದಿಲ್ಲ. ಯಾಕೆಂದ್ರೆ ನಾವು ಹಾಲು ಕರೆಯುವಾಗ ಪದ್ಧತಿ ಹೇಗಿರುತ್ತೆ ಕೆಲವರಲ್ಲಿ ಅಂತ ಹೇಳಿದ್ರೆ, ಎಲ್ಲರೂ ಒಂದು ಮಿಷಿನ್ ಮಿಲ್ಕಿಂಗ್ ಅಂತ ಮಾಡಿರೋದಿಲ್ಲ, ಉಪಕರಣದಿಂದನೇ ಹಾಲು ಕರೆಯೋದಿಲ್ಲ, ಕೈಯಿಂದನೇ ಕರೀತಾರೆ. ಕೈಯಿಂದ ಕರೆದಾಗ ಏನಾಗುತ್ತೆ, ಹಾಲನ್ನು ಮುಟ್ಟಿ ಮುಟ್ಟಿ ಮುಟ್ಟಿ ಮಾಡ್ತಾ ಇರ್ತಾರೆ, ಅದನ್ನು ಕೆಚ್ಚಲ ಮೇಲೆ ಎಲ್ಲ ಕಡೆ ಪಸರಿರುತ್ತೆ, ಅದನ್ನು ಕೂಡ ತೊಳಿಬೇಕು. ಆವಾಗೇನು, ಒಂದು ಮಗ್ಗಲ್ಲಿ ನೀರಿಟ್ಕೊಂಡು ಸಿಂಪಡಿಸಿ ಅದನ್ನ ಕೆಲವರು ಇನ್ನೊಮ್ಮೆ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂದ್ರೆ, ಒಂದು ಬಟ್ಟೆ ಕೂಡ ಇಟ್ಕೊಂಡು ಬಟ್ಟೆಯಿಂದ ಒರೆಸ್ತಾರೆ. ಬಟ್ಟೆಯಿಂದ ಒರೆಸಿ ಮಾಡಿದ್ದೇ ಆದ್ರೆ ಅತಿ ಒಳ್ಳೆ ಕ್ರಮ ಅಂತ ನಾವು ಅನ್ಕೊಳ್ಬಹುದು. ಇದು ಅನ್ಸರ್ಬೇಕಾಗಿದೆ ಅಲ್ಲ, ಆದ್ರೂ ಬರುತ್ತೆ. ಹಸುಗೊಂದು ಬಟ್ಟೆ ಬಳಸಕ್ಕಾಗಲ್ಲ, ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ತುಂಡು ಬಟ್ಟೆ ಇಟ್ಕೊಳ್ಬಹುದು, ತುಂಡು ಬಟ್ಟೆ ಇಟ್ಕೊಳ್ಬಹುದು, ಅದನ್ನ ಮತ್ತೆ ನಾವು ಡಿಸ್ಇನ್ಫೆಕ್ಟೆಂಟ್ ಅಲ್ಲಿ ಡಿಪ್ ಮಾಡಿ ಇಟ್ಕೊಳ್ಬಹುದು, ತೋಯಿಸಿಟ್ಕೊಳ್ಬಹುದು, ಅದನ್ನ ಆಮೇಲೆ ಒಣಗ ಹಾಕ್ಬಿಡ್ಬಹುದು, ಅದನ್ನ ಇಡಬಹುದು. ಚಿಕ್ಕ ದೊಡ್ಡದು ಬೇಕಾಗೋದಿಲ್ಲ ನಮಗೆ. ಇನ್ನೂ ಅತಿ ಮುಖ್ಯವಾಗಿ ಇನ್ನು ಮಾಡುವಂತಹದ್ದು ಕೆಲವು ಕಾರ್ಯಕ್ರಮಗಳಿದಾವೆ ಇದರಲ್ಲಿ, ಹಾಲಿನಲ್ಲಿ. ಯಾವುದೇ ಒಂದು ಹಸುವಿಗೆ ಹಾಲು ಕರೆಯುವಾಗ ನೋವು ಬಂದಿದೆ, ಒದಿತಾ ಇದೆ, ಮಾಮೂಲಾಗಿ ಒದಿದೆ ಇರುವಂತಹ ಹಸು ಹಾಲು ಕರೆಯುವಾಗ ಒದ್ದಿದೆ ಅಂದ್ರೆ ಕೆಚ್ಚಲಲ್ಲಿ ಬಾವಿದೆ ಅನ್ನೋ ಒಂದು ನೋವಿದೆ ಅಂತ ಗೊತ್ತಾಗುತ್ತೆ. ಇಂಥ ಹಸುಗಳನ್ನ ನಾವು ಕೊನೆಯಲ್ಲಿ ಹಾಲು ಕರಿಬೇಕು, ಮೊದಲನೇದಾಗಿ ಕರಿಬಾರ್ದು ಇದನ್ನ, ಕೊನೆಗೆ ಇಟ್ಕೊಳ್ಬೇಕು ಇದನ್ನ. ಹಾಗೇನೆ ನಾವು ಅನುಸರಿಸಬೇಕಂತ ಪದ್ಧತಿಗಳನ್ನ ಅತಿ ಕ್ರಮಬದ್ಧವಾಗಿ ಮಾಡ್ಬೇಕು ಈ ಪ್ರಾಣಿಗಳಲ್ಲಿ. ಹಾಗೇನೆ ಬಂದ ತಕ್ಷಣ ಹಾಲು ಕರೆಯುವಂತಹವ್ರು, ಯಾವುದೇ ಬೇರೆ ಕಡೆ ಹಾಲು ಕರೆದು ಬಂದಿರಬಹುದು ಅಥವಾ ಬೇರೆ ಹಸುಗಳನ್ನು ಮುಟ್ಟಿರ್ಬೋದು, ತಕ್ಷಣ ಬಂದ ತಕ್ಷಣ ಕಾಲು ಮತ್ತೆ ಕೈ ತೊಳೆಯುವಂತಹದ್ದು. ಕೈ ತೊಳೆಯುವಂತಹದ್ದು ಕೆಚ್ಚಲು ಮುಟ್ಟೋದ್ರಿಂದ, ಕಾಲು ತೊಳೆಯೋದು ತನ್ನ, ನೀವು ಮುಂಚೆನೇ ಹೇಳಿದ್ವಿ ಎನ್ವಿರಾನ್ಮೆಂಟಲ್ ಮ್ಯಾಸ್ಟೈಟಿಸ್ ಅಂತ ಹೇಳಿದ್ರಿ, ಪರಿಸರದಿಂದ ಬರುವಂತಹ ಕ್ರಿಮಿಗಳನ್ನ ಕಡಿಮೆ ಮಾಡೋದಕ್ಕೆ ನಾವು ಕಾಲು ತೊಳ್ಕೊಂಡು ಬರಬೇಕು. ಬೇರೆ ಕೊಟ್ಟಿಗೆಯಿಂದ ಇಲ್ಲಿ ಬಂದಿರಿ, ಆ ಕ್ರಿಮಿಗಳನ್ನ ಇಲ್ಲಿ ತರಬಾರದು. ತೊಳೆಯುವಂತಹ ಪದ್ಧತಿ ಅತಿ ಮುಖ್ಯವಾಗಬೇಕು. ವೈಯಕ್ತಿಕ ಸ್ವಚ್ಛತೆ ಬೇಕು. ತೊಳ್ಕೊಂಡಿದ್ದಾದ್ಮೇಲೆ ಹಾಲು ಕರೆದಾದ್ಮೇಲೆ ಕೂಡ ಅದೇ ಪದ್ಧತಿಗಳನ್ನು ನಾವು ಮಾಡ್ತಾ ಇರಬೇಕು. ಇನ್ನು ಕೆಚ್ಚಲುಬಾವು ಇದ್ದೇ ಇದೆ ನಮಗೆ, ಸುಪ್ತಾವಸ್ಥೆಯಲ್ಲಿ ಇಲ್ಲ, ಕೆಚ್ಚಲುಬಾವು ಇರುವಂಥದ್ದೇ ಇದೆ. ಇಲ್ಲಿ ಇಂತಹ ಕ್ರಮಗಳಲ್ಲಿ ಏನು ಮಾಡಬೇಕು ನಾವು, ಅತಿ ಮುಂಜಾಗ್ರತೆಯನ್ನು ವಹಿಸಬೇಕಾದಂಥದ್ದೆಂದರೆ ಹಾಲು. ಹಾಲಿನಲ್ಲಿ ಕ್ರಿಮಿ ತುಂಬಿರುತ್ತೆ. 1 ಲೀಟ್ರ್ ಹಾಲನ್ನು ನಾವು ತೊಗೊಂಡು ಒಂದು ಬಕೆಟಲ್ಲಿ ಕರ್ಕೊಳ್ತೀವಿ, ಮಗ್ಗಲ್ಲಿ ಕರ್ಕೊಳ್ತೀವಿ, ನಾವು ದಾರಿಯಲ್ಲಿ ಬಿಸಾಕ್ಬಿಡ್ತೀವಿ ಅಥವಾ ನಮ್ಮ ಕೊಟ್ಟಿಗೆಯನ್ನೆಲ್ಲ ಬಿಸಾಕ್ಬಿಡ್ತೀವಿ, ನೀರಲ್ಲಿ ಹೋಗೋಂಗೆ ಮಾಡಿರೋಲ್ಲ. ಇದು ಎಲ್ಲ ಹೇಗಿರ್ಬೇಕಂದ್ರೆ ನಾವೆಲ್ಲೋ ಅದನ್ನ ಚೆಲ್ಲೋಂಗಿರಬಾರ್ದು. ಯಾಕೆಂದ್ರೆ ಈ ಕ್ರಿಮಿಗಳು ನಮ್ಮಲ್ಲಿ ಹರಡಕ್ ಸ್ಟಾರ್ಟ್ ಆಗುತ್ತೆ, ಪರಿಸರದಲ್ಲೇ ಇದ್ಬಿಡುತ್ತೆ. ಪರಿಸರದಲ್ಲಿ ಬೆಳೆಯೋದಕ್ಕೆ ಅಗತ್ಯವಾದಂತಹ ಎಲ್ಲ ಇದೆ. ಏನು ಬೇಕು? ಸಗಣಿ ಬೇಕು, ಇದೆ. ಗಂಜಲ ಬೇಕು, ನೈಟ್ರೋಜನ್ ಬೇಕು, ಇದೆ. ಸೊ ಕ್ರಿಮಿಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಇದನ್ನು ನಾವೇನ್ ಮಾಡಬೇಕು, ಅಂತ ಹಾಲುಗಳನ್ನ ಹಾಲನ್ನು ತೆಗೆದಾದಾಗ ನಾವು ನಮ್ಮ ಏನು ಸಿಸ್ಟಮ್ ಅಲ್ಲಿ ಹೇಳ್ಕೊಳ್ತೀವಿ, ತೊಳೆಯಂತಹ ಜಾಗ ಎಲ್ಲಿರುತ್ತೆ ಅಲ್ಲಿ ಹೋಗ್ಸಂತದಾಗಬೇಕು. ಹಾಗೇನೆ ತೊಳೆದಾದ್ಮೇಲೆ ಅಲ್ಲಿ ಕೂಡ ನಾವು ಈ ಪರ್ಮ್ಯಾಂಗನೇಟ್ ಅಂತದಾಗ್ಲಿ ಡೆಟಾಲ್ ಅಂತದಾಗ್ಲಿ ಯಾವುದೇ ನಾಶಕಗಳನ್ನು ಬಳಸಿ ತೊಳೆದಿದ್ದೆ ಆದಲ್ಲಿ ಮುಂಜಾಗ್ರತೆ ಕ್ರಮ ಚೆನ್ನಾಗುತ್ತೆ ಅಂತ ಅನ್ಸುತ್ತೆ ಭಾವಿಸ್ತೇನೆ. ಮತ್ತೆ ಕೆಚ್ಚಲಿಗೆ ಗಾಯ ಆಗದಂಗೆ ನೋಡ್ಕೋಬೇಕು, ಕೆಚ್ಚಲಿಗೆ ಗಾಯ ಆಗದಂಗೆ ನೋಡ್ಕೋಬೇಕು, ಕೆಚ್ಚಲ ಗಾಯ ಆದಾಗ ಚೆನ್ನಾಗಿ ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಬೇಕು. ಯಾಕೆ ಇದು ನಮಗೆ ಅತಿ ಮುಖ್ಯ ಅಂತ ಹೇಳಿದ್ರೆ, ಮುಂಜಾಗ್ರತಾ ಕ್ರಮಗಳಲ್ಲಿ ಅತಿ ಮುಖ್ಯವಾಗಿ ಇದನ್ನು ಯಾಕೆ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ, ಇದು ಒಂದು ಸೋಂಕು ರೋಗ. ನಾವೆಲ್ಲ ಹೇಳ್ಕೊಳ್ತೀವಿ ಸೋಂಕು ರೋಗ ಆದಮೇಲೆ ಇದಕ್ಕೊಂದು ಲಸಿಕೆ ಇರ್ಬೋದಲ್ಲ ಅಂತ ಎಲ್ಲರಿಗೂ ಅನ್ಸುತ್ತೆ, ತಡೆಗಟ್ಟಿಬಿಡ್ಬೋದಲ್ಲ ಸೋಂಕು ರೋಗ ಅಂತ.